ವೀರ ಘೋಷ ನೀಲ ಗಗನ ವರ್ಷ ವರ್ಷ ಜಲಧಾರೆಯ ವೀರ ಘೋಷ ನೀಲ ಗಗನ ವರ್ಷ ವರ್ಷ ಎಲ್ಲ ನಿನ್ನ ಕರುಣೆಯಮ್ಮ ಸದಾ ನಿನ್ನ ನಮಿಪೆವಮ್ಮ ಎಲ್ಲ ನಿನ್ನ ಕರುಣೆಯಮ್ಮ ಸದಾ ನಿನ್ನ ನಮಿಪೆವಮ್ಮ ಜಗದ್ಧಾತ್ರಿ ಭರತ ಮಾತೆ ನಮೋ ಸನಾತನೆ ಜಗದ್ಧಾತ್ರಿ ಭರತ ಮಾತೆ ನಮೋ ಸನಾತನೆ ಪುಣ್ಯದಾತ್ರಿ ವಿಶ್ವ ವಂದೆ ನಮೋ ನಿತ್ಯ ನೂತನೆ ಪುಣ್ಯದಾತ್ರಿ ವಿಶ್ವ ವಂದೆ ನಮೋ ನಿತ್ಯ ನೂತನೆ ಜಗದ್ಧಾತ್ರಿ ಭರತ ಮಾತೆ ನಮೋ ಸನಾತನೆ ನಮೋ ಸನಾತನೆ ಹಸಿರ ಬೆಳೆವ ಹಳ್ಳಿ ರೈತ ಗಡಿಯ ಕಾಯುವ ಯೋಧ ಹಸಿರ ಬೆಳೆವ ಹಳ್ಳಿ ರೈತ ಕಲಿತ ಕಲಿವ ಯುವತಿ ಯುವಕ ಗ್ರಾಮ ನಗರ ಜನ ಸೇವಕ ಕಲಿತ ಕಲಿವ ಯುವತಿ ಯುವಕ ಗ್ರಾಮ ನಗರ ಜನ ಸೇವಕ ಎಲ್ಲ ನಿನ್ನ ಮಕ್ಕಳಮ್ಮ ಸದಾ ನಿನ್ನ ಭಜಿಪರಮ್ಮ ಎಲ್ಲ ನಿನ್ನ ಮಕ್ಕಳಮ್ಮ ಸದಾ ನಿನ್ನ ಭಜಿಪರಮ್ಮ ಜಗದ್ಧಾತ್ರಿ ಭರತ ಮಾತೆ ನಮೋ ಸನಾತನೆ ಜಗದ್ಧಾತ್ರಿ ಭರತ ಮಾತೆ ನಮೋ ಸನಾತನೆ ಪುಣ್ಯದಾತ್ರಿ ವಿಶ್ವ ವಂದೇ ನಮೋ ನಿತ್ಯ ನೂತನೆ ಪುಣ್ಯದಾತ್ರಿ ವಿಶ್ವ ವಂದೇ ನಮೋ ನಿತ್ಯ ನೂತನೆ ನಮೋ ನಿತ್ಯ ನೂತನೆ ನಮೋ ನಿತ್ಯ ನೂತನೆ ಮತ್ತೊಂದು ದೇಶಭಕ್ತಿ ಗೀತೆ ವೃಂದಗಾನದಲ್ಲಿ ಭಾರತೀಯರು ನಾವು ಭಾರತೀಯರು ಮಾಡಿ ದೇವರಾಯನೊಡನೆ ಆಡಿ ಸಾವನೋವ ತುಳಿದು ನೀನು ಇದುವರೆಗೆ ವೃಂದಗಾನದಲ್ಲಿ ದೇಶಭಕ್ತಿ ಗೀತೆಗಳನ್ನು ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ. ಆಕಾಶವಾಣಿ ಕೃಷಿ ರಂಗ. ಮೊದಲಿಗೆ ಜಾಹೀರಾತು. ಬನ್ನಿ, ಡೆಂಗಿ ಮತ್ತು ಚಿಕನ್ಗುನಿಯಾ ತಡೆಗಟ್ಟೋಣ. ರೋಗ ಲಕ್ಷಣಗಳು: ಇದ್ದಕ್ಕಿದ್ದಂತೆ ತೀವ್ರ ಜ್ವರ, ಮೈಕೈ ನೋವು ಮತ್ತು ಕೀಲು ನೋವು, ತೀವ್ರವಾದ ತಲೆನೋವು, ಹೆಚ್ಚಾಗಿ ಹಣೆ ಮುಂಭಾಗ, ಕಣ್ಣಿನ ಹಿಂಭಾಗದ ನೋವು. ಈ ರೋಗ ಲಕ್ಷಣಗಳು ಕಂಡುಬಂದಲ್ಲಿ ನಿಮ್ಮ ಹತ್ತಿರದ ಆಸ್ಪತ್ರೆಗೆ ತಕ್ಷಣ ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ಈ ಸಲ ಹೆಣ್ಣು ಗಂಡು ಹಂಗೆಲ್ಲ ಮಾತಾಡ್ಬೇಡ, ನಂಗೆ ಇವಳ ಆರೋಗ್ಯ ಮುಖ್ಯ. ಅವಳೇನು ಚೆಂದಾಗ ಅವಳೆ, ಡಾಕ್ಟರ್ಗೆ ಹೇಳಿದ್ಯಾ ಇದಪ್ಪ ಹೆಣ್ಣಾದ್ರೆ? ಡಾಕ್ಟರ್ನ ನಾವು ಕೇಳಿದ್ರು, ಅವ್ರು ಹೇಳಿದ್ರು ಇಬ್ಬರು ಜೈಲ್ಗೆ ಹಾಕ್ತಾರೆ. ಹೆಣ್ಣಾದ್ರೆ ತೆಗಿಸ್ಬಿಡು ಅಂತ ಹಾಗೇನಾರ ಒತ್ತಾಯ ಮಾಡಿದ್ರೆ ನೀನು ಕಂಬಿ ಎಣಿಸ್ತೀಯ, ದಂಡ ಹಾಕ್ತಾರೆ. ಯಾಕವ ಹಿಂಗೆಲ್ಲ ಯೋಚನೆ ಮಾಡ್ತೀಯ? ಮಗಳು ಮಗನು ತಾಯಿ ಕೂಸು ಇಬ್ರು ಚೆನ್ನಾಗಿದ್ರೆ ಹಾತ್ ಬಿಡು. ಪ್ರಸವ ಪೂರ್ವ ಭ್ರೂಣಲಿಂಗ ಪತ್ತೆ ಶಿಕ್ಷಾರ್ಹ ಅಪರಾಧ. ಹೆಣ್ಣು ಮಕ್ಕಳನ್ನು ಉಳಿಸಿ, ಹೆಣ್ಣು ಮಕ್ಕಳನ್ನು ಓದಿಸಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ನಾನು ತರಕಾರಿ ವ್ಯಾಪಾರಿ ರಮೇಶ್. ಸರಿಯಾದ ತೂಕದಿಂದ ಗ್ರಾಹಕರಿಗೆ ಖುಷಿ, ಹಾಗೆಯೇ ಸರಿಯಾದ ಸುರಕ್ಷೆಯಿಂದ ಕುಟುಂಬಕ್ಕೆ ಭವಿಷ್ಯದ ಚಿಂತೆಯಿಂದ ಮುಕ್ತಿ. ಅದಕ್ಕೆ ನನ್ ಮಾತು ಕೇಳಿ, ಇವತ್ತೇ ಸೇರ್ಕೊಳ್ಳಿ ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಬೀಮಾ ಯೋಜನಾ ಜೊತೆ. ಪಡೆಯಿರಿ 2 ಲಕ್ಷ ರೂಪಾಯಿಯ ಜೀವ ವಿಮೆ ವರ್ಷಕ್ಕೆ 436 ರೂಪಾಯಿಯಲ್ಲಿ, ಮತ್ತು ಪ್ರಧಾನ ಮಂತ್ರಿ ಸುರಕ್ಷಾ ಬೀಮಾ ಯೋಜನಾ ಪಡೆಯಿರಿ 2 ಲಕ್ಷ ರೂಪಾಯಿಯ ದುರ್ಘಟನೆ ವಿಮೆ ವರ್ಷಕ್ಕೆ 20 ರೂಪಾಯಿಯಲ್ಲಿ. ಬುದ್ಧಿವಂತಿಕೆ ತೋರಿಸಿ, ಜವಾಬ್ದಾರಿ ನಿಭಾಯಿಸಿ. ಸಮೀಪದ ಬ್ಯಾಂಕ್ ಶಾಖೆ ಅಥವಾ ಪೋಸ್ಟ್ ಆಫೀಸ್ಗೆ ಹೋಗಿ ಈ ಯೋಜನೆಯಲ್ಲಿ ಪಾಲ್ಗೊಳ್ಳಿ. भैया जी, एक चाय का पैकेट देना. ये लीजिए, 50 रूपए दीजिए. रुकिए, मुझे MRP चेक करने दीजिए. MRP? जी, MRP और उसके अलावा और भी बहुत कुछ चेक करना होता है, जैसे वेज, क्वांटिटी, कंज्यूमर केयर नंबर, फूड प्रोडक्ट्स और कॉस्मेटिक की बेस्ट बिफोर डेट. इतना कुछ? हाँ, हर जागरूक उपभोक्ता को पता होना चाहिए कि पैकेज्ड कमोडिटी की खरीदारी हमेशा उस पर लिखी जानकारी देखकर ही करनी चाहिए. उपभोक्ता मामले विभाग, भारत सरकार. ನಮ್ಮ ರೈತ ಬಂಧುಗಳಿಗೆ ನಮಸ್ಕಾರ. ನಮ್ಮ ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಏರೋಬಿಕ್ ಪದ್ಧತಿ ಭತ್ತದ ಬೇಸಾಯ ಕುರಿತು ಚಿಂತಾಮಣಿ ರೇಷ್ಮೆ ಕೃಷಿ ಮಹಾವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಟಿಜಿ ಅಮೃತ ಅವರೊಂದಿಗೆ ಸಂದರ್ಶನ ಕೇಳಿ. ನಮಸ್ಕಾರ ಡಾಕ್ಟರ್ ಅಮೃತ ಅವರೇ. ನಮಸ್ಕಾರ. ಭತ್ತ ನಮ್ಮ ಮುಖ್ಯವಾದ ಒಂದು ಆಹಾರದ ಬೆಳೆ. ಈ ಬೆಳೆಯನ್ನು ನಾವು ಮುಂಗಾರಿನಲ್ಲಿ ಬೆಳ್ಕೊಳ್ತೀವಿ, ಮತ್ತು ಬೇಸಿಗೆ ಭತ್ತವಾಗಿ ಜನವರಿ ಫೆಬ್ರವರಿ ತಿಂಗಳಿನಲ್ಲಿ ಕೂಡ ನಾವು ಈ ಭತ್ತವನ್ನು ಬೇಸಾಯ ಮಾಡ್ತೀವಿ. ಭತ್ತದ ಬಗ್ಗೆ ಇರುವಂಥ ಒಂದು ವಿಷಯ ಏನು ಅಂದರೆ, ಇದು ಹೆಚ್ಚು ನೀರನ್ನು ಬಯಸುವಂಥ ಬೆಳೆ ಅಂತ. ಇಡೀ ಆ ಬೆಳೆಯ ಅವಧಿಯಲ್ಲಿ ನೀರನ್ನು ನಿಲ್ಲಿಸಿ ಬೆಳೆಯಬೇಕಾಗತ್ತೆ, ಹಾಗಾಗಿ ಹೆಚ್ಚು ನೀರು ಇದಕ್ಕೆ ಬೇಕಾಗತ್ತೆ ಅನ್ನೋದೊಂದು ವಿಚಾರ. ಆದರೆ ಈಗೀಗ ಈ ಭತ್ತವನ್ನು ಕೂಡ ಬೇರೆ ಬೆಳೆಗಳ ರೀತಿಯಲ್ಲೇ ಕಡಿಮೆ ನೀರನ್ನು ಬಳಸಿಕೊಂಡು ಬೆಳೀಬಹುದು ಅನ್ನೋ ಒಂದು ಸಂಶೋಧನೆ ಕೂಡ ಆಗಿದೆ. ನಮ್ಮ ರೈತರು ಕೂಡ ಹಿಂದೆ ಬರಗದ್ದೆ ಭತ್ತ ಅಂತ ಕೂಡ ಬೆಳೀತಾ ಇದ್ರು ಈ ಜೌಗು ಪ್ರದೇಶದಲ್ಲಿ. ಇಲ್ಲೆಲ್ಲನೂ ಮುಖ್ಯವಾಗಿ ಇವತ್ತು ಈ ಏರೋಬಿಕ್ ಪದ್ಧತಿ ಅಂತ ಒಂದು ಅಭಿವೃದ್ಧಿ ಪಡಿಸಲಾಗಿದೆ. ತಾವಿವತ್ತು ಈ ಏರೋಬಿಕ್ ಪದ್ಧತಿ ಭತ್ತದ ಬೇಸಾಯದ ಬಗ್ಗೆನೇ ನಮ್ಮ ರೈತ ಬಾಂಧವರಿಗೆ, ರೈತ ಮಹಿಳೆಯರಿಗೆ ಪರಿಚಯ ಮಾಡಿಕೊಡ್ಬೇಕು. ಮೊದಲಿಗೆ ಈ ಏರೋಬಿಕ್ ಪದ್ಧತಿ ಭತ್ತದ ಬೇಸಾಯ ಅಂದ್ರೆ ಏನು ಅಂತ ಒಂದು ಪರಿಚಯ ಮಾಡಿಕೊಡ್ತೀರ? ಭತ್ತ ನೀರನ್ನ ಹೆಚ್ಚು ಬಯಸುವಂತ ಸಸ್ಯ, ಆದ್ರೆ ಅದು ಭತ್ತ ನೀರೆಲ್ಲ ಇರಬೇಕು ಅಂತ ಏನು ಇಲ್ಲ, ಅಂದ್ರೆ ಹೆಚ್ಚು ನೀರನ್ನ ಬಯಸುತ್ತೆ ಅದು ಸತ್ಯ. ಸೊ ಇತ್ತೀಚೆಗೆ ಆಗ್ತಿರುವಂತಹ ನೀರಿನ ಅಭಾವ ಇದನ್ನೆಲ್ಲ ನಾವು ಗಮನದಲ್ಲಿ ಇಟ್ಕೊಂಡ್ಬಿಟ್ಟು ಕೆಸರು ಗದ್ದೆ ಮಾಡ್ದೇನೆ, ಗದ್ದೆಯಲ್ಲಿ ನೀರನ್ನ ನಿಲ್ಲಿಸ್ದೇನೆ, ಒಣ ಬೇಸಾಯದಲ್ಲಿ ಯಾವ ರೀತಿ ಇತರ ಬೆಳೆಗಳನ್ನ ಬೆಳೀತಾ ಇದ್ದೀವಿ ಅದೇ ರೀತಿ ನಮ್ಮ ಭತ್ತವನ್ನ ಬಿತ್ತನೆ ಮಾಡಿ ಬೆಳೆಯುವಂತ ಒಂದು ಪದ್ಧತಿನ ನಾವು ಏರೋಬಿಕ್ ಪದ್ಧತಿಯಲ್ಲಿ ಭತ್ತದ ಬೇಸಾಯ ಅಂತ ಕರಿತೀವಿ. ಮುಖ್ಯವಾಗಿ ಈ ಏರೋಬಿಕ್ ಭತ್ತದ ಬೇಸಾಯದ ಮಹತ್ವ ಏನು ಅಂತೀರಿ? ನಮ್ಮ ಭಾರತ ದೇಶದಲ್ಲಿ ಭತ್ತ ಅನ್ನುವಂಥದ್ದು ಪ್ರಮುಖವಾದಂಥ ಒಂದು ಆಹಾರ ಬೆಳೆ. ಇದನ್ನು ಹೆಚ್ಚಾಗಿ ಕೆಸರು ಗದ್ದೆ ಮಾಡಿ, ಸಸಿ ಮಡಿ ಮಾಡಿ, ನಾಟಿ ಮಾಡಿ ಬೆಳೆಯುವಂಥದ್ದು ಅನಾದಿ ಕಾಲದಿಂದನೂ ನಡ್ಕೊಂಬಂದಿರುವಂತಹ ಒಂದು ಪದ್ಧತಿ ಅಂತ ಹೇಳ್ಬೋದು. ಇದರಿಂದ ಹೆಚ್ಚಿನ ನೀರು, ಸಮಯ ಮತ್ತು ಶ್ರಮ ವ್ಯಯ ಆಗ್ತಾ ಇದೆ ಅಂತ ಹೇಳ್ಬೋದು. ಸೊ ಇದರಲ್ಲಿ ಅತಿ ಮುಖ್ಯವಾಗಿ ನೀರು. ಯಾಕೆ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ಮಳೆಯ ಪ್ರಮಾಣದಲ್ಲಾಗಿರ್ಬೋದು, ಮಳೆಯ ಹಂಚಿಕೆಯಲ್ಲಾಗಿರ್ಬೋದು, ಅನೇಕ ರೀತಿಯ ವ್ಯತ್ಯಾಸಗಳು ಆಗ್ತಾ ಇದೆ. ಸೊ ಹಾಗಾಗಿ ನಮ್ಮ ರೈತ ಬಾಂಧವರು ಕೆಸರು ಗದ್ದೆ ಮಾಡಿ ನಾಟಿ ಮಾಡುವಂತಹ ವಿಧಾನವನ್ನ ಸಂಪೂರ್ಣವಾಗಿ ಕೈಬಿಟ್ಟು ಈ ರಾಗಿ ಆಗಿರ್ಬೋದು, ಜೋಳ ಆಗಿರ್ಬೋದು ಹಾಗೂ ಇತರ ಬೆಳೆಗಳನ್ನ ನಾವೇನು ಮಾಮೂಲಿಯಾಗಿ ಒಣ ಬೇಸಾಯವನ್ನ ಮಾಡ್ತಾ ಇದೀವಿ, ಸೊ ಆ ರೀತಿಯಲ್ಲೇ ನಾವು ಬೇಸಾಯ ಮಾಡಿದ್ವಿ ಅಂತಂದ್ರೆ 50% ನೀರನ್ನ ನಾವು ಉಳಿತಾಯ ಮಾಡಲಿಕ್ಕೆ ಸಾಧ್ಯ ಇದೆ. ಇನ್ನು ಯಾವ್ಯಾವ ಒಳ್ಳೆ ವಿಚಾರಗಳು ಇದಾವೆ ಇದರಲ್ಲಿ ಅಂತೀರಿ? ಸೊ 30% ಕೂಲಿ ಆಳುಗಳ ಒಂದು ಉಳಿತಾಯವನ್ನ ಮಾಡಲಿಕ್ಕೆ ಸಾಧ್ಯ ಇದೆ, ಮತ್ತೆ 80% ಬಿತ್ತನೆ ಬೀಜವನ್ನ ನಾವು ಈ ಒಂದು ಪದ್ಧತಿಯಲ್ಲಿ ಉಳಿತಾಯ ಮಾಡಬಹುದು. ಹಾಗೆ ನಾನು ಆಗ್ಲೇ ಹೇಳಿದಾಗೆ ಬೇಸಾಯದ ಶ್ರಮ ಆಗಿರ್ಬೋದು, ಸಮಯ ಆಗಿರ್ಬೋದು, ಅದನ್ನು ಸಹ ನಾವು ಕಡಿಮೆ ಮಾಡಬಹುದು. ಮತ್ತೆ ಅತಿ ಮುಖ್ಯವಾಗಿ ಭತ್ತ ಅಂತ ಬಂದಾಗ ನಾವು ಪಡ್ಲಿಂಗ್ ಆಪರೇಷನ್ ಅಂತ ಒಂದು ಮಾಡ್ತೀವಿ. ಸೊ ಅದರಿಂದ ಮಣ್ಣಿನ ಕಣ ರಚನೆಯ ಮೇಲೆ ಒಂದು ದುಷ್ಪರಿಣಾಮವನ್ನ ಬೀರ್ತಾ ಇದೆ. ಸೊ ಈ ಪದ್ಧತಿಯಲ್ಲಿ ನಾವು ಪಡ್ಲಿಂಗ್ ಆಪರೇಷನ್ ಮಾಡದೆ ಇರೋದ್ರಿಂದ ಮಣ್ಣಿನ ಕಣ ರಚನೆಯನ್ನ ಸುಧಾರಣೆ ಮಾಡಲಿಕ್ಕೆ ನಮಗೆ ಸಾಧ್ಯ ಇದೆ. ಹಾಗೆ ಈ ಒಂದು ಪದ್ಧತಿಯಲ್ಲಿ ಕೆಸರು ಗದ್ದೆ ಮಾಡಿ ನೀರನ್ನ ನಿಲ್ಲಿಸ್ತಾ ಇರೋದ್ರಿಂದಾಗಿ ಮೀಥೇನ್ ಅನಿಲದ ಉತ್ಪಾದನೆಯನ್ನು ಸಹ ಕಡಿಮೆ ಮಾಡಬಹುದು. ಸೊ ಇದರಿಂದ ನಾವು ಪರಿಸರ ಮಾಲಿನ್ಯವನ್ನ ಖಂಡಿತವಾಗ್ಲೂ ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇದೆ. ಅಂದ್ರೆ ಸಾಧಾರಣವಾಗಿ ನಮ್ಮ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ನಾವು 25 kg ಬಿತ್ತನೆ ಬೀಜ ಬಳಸ್ಕೊಳ್ತೀವಿ, ಇದರಲ್ಲಿ ಅದಕ್ಕಿಂತ ಬಹಳ ಕಡಿಮೆ ಬಿತ್ತನೆ ಬೀಜ ಬೇಕಾಗುತ್ತೆ ಅಂತ ಹೇಳಬಹುದು. ಸುಮಾರು 1/5 ಬಿತ್ತನೆ ಬೀಜ ಬೇಕಾಗಬಹುದು. 80% ಉಳಿತಾಯ ಮಾಡಬಹುದು ಅಂದಾಗ ಕೇವಲ 3 kg 1 acre ನಮ್ಗೆ ಇಲ್ಲಿ ಸಾಕಾಗುತ್ತೆ ಈ ಒಂದು ಪದ್ಧತಿಯಲ್ಲಿ. ಇನ್ನ ಮುಖ್ಯವಾಗಿ ಈ ಏರೋಬಿಕ್ ಭತ್ತದ ತಳಿಗಳ ವಿಶೇಷತೆಗಳು ಏನು, ಆ ತಳಿಗಳ ಹೆಸರುಗಳೇನು ಅನ್ನೋದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಮೊದಲನೇದಾಗಿ ನಿಮ್ಗೆ ತಳಿಯ ಹೆಸರು ಬಗ್ಗೆ ಹೇಳ್ತೀನಿ. ಸೊ ಮಾಸ್ 9461 ಅಥವಾ ಶಾರದಾ ಅಂತ ಹೇಳ್ತೀವಿ, ಮಾಸ್ 26, ಅನಘ, ರಾಶಿ ಇವೆಲ್ಲ ವಿಶೇಷವಾಗಿ ನಮ್ಮ ಏರೋಬಿಕ್ ಭತ್ತವನ್ನು ಪದ್ಧತಿಯಲ್ಲಿ ಬೆಳೆಯುವಂತಹ ತಳಿಗಳು. ಮತ್ತೆ ಹೈಬ್ರಿಡ್ ಅಂತ ನೋಡಿದಾಗ ನಾವು KRH2 ಅಂತ ಹೇಳ್ತೀವಿ. ಸೊ ಈ ಹೈಬ್ರಿಡ್ ಭತ್ತವನ್ನು ಸಹ ನಾವು ಈ ಒಂದು ಪದ್ಧತಿಯಲ್ಲಿ ಬೆಳಿಬಹುದು. ಹಾಗೇನೆ ಈ ಒಂದು ತಳಿಯ ವಿಶೇಷತೆ ಏನು ಅಂತ ನೋಡಿದಾಗ, ಸೊ ನೀರು ನಿಲ್ಲಿಸಿ ಬೆಳೆಯುವಂತಹ ಭತ್ತದ ತಳಿಯ ಒಂದು ಇಳುವರಿಯನ್ನ, ಸೊ ಜೊತೆಗೆ ಬರ ಪರಿಸ್ಥಿತಿಗಳಲ್ಲಿ ಬೆಳೆಯುವಂತಹ ಭತ್ತದ ತಳಿಯ ಬರ ನಿರೋಧಕ ಶಕ್ತಿಯನ್ನ, ಸೊ ಎರಡೂ ಗುಣಗಳನ್ನ ನಾವು ಸಮ್ಮಿಲನಗೊಳಿಸಿ ಅಭಿವೃದ್ಧಿಪಡಿಸಿರುವಂತಹ ಒಂದು ತಳಿಯೇ ನಾವು ಏರೋಬಿಕ್ ಭತ್ತ ಅಂತ ಹೇಳ್ಬೋದು. ಸೊ ಮಣ್ಣಿನಲ್ಲಿ ಹೆಚ್ಚು ತೇವಾಂಶ ಇಲ್ದಿದ್ರೂ ಸಹ ಈ ಏರೋಬಿಕ್ ಭತ್ತದ ತಳಿಗಳೇನಿದಾವೆ ಅವು ಸಮೃದ್ಧವಾಗಿ ಬೆಳೆಯುವಂತಹ ಒಂದು ಸಾಮರ್ಥ್ಯವನ್ನ ಹೊಂದಿದ್ದಾವೆ. ಹಾಗೇನೆ ಈ ಒಂದು ತಳಿಗಳು ಮಧ್ಯಮ ಅವಧಿಯ ತಳಿಗಳು, ಅಂದ್ರೆ 110-120 ದಿನಗಳಲ್ಲಿ ಮಾಗುವಂತಹ ಒಂದು ತಳಿಗಳಾಗಿವೆ. 110-120 ದಿನಗಳು ಹೌದು. ಸೊ ಹಾಗೇನೆ ಅತಿ ಹೆಚ್ಚಿನ ತಂಡೆಗಳನ್ನು ಸಹ ಇದು ಸುಮಾರು 50-60 ಸಂಖ್ಯೆಯಲ್ಲಿ ತಂಡೆಗಳನ್ನು ಸಹ ಇದು ಒಡೆಯುವಂತಹ ಒಂದು ಗುಣ ಇದರಲ್ಲಿ ಇದೆ. ಸೊ ಹಾಗೆ ಒತ್ತಡ ಸಹಿಷ್ಣುತೆ ಆಗಿರ್ಬೋದು, ಬರ ನಿರೋಧಕ ಶಕ್ತಿ ಆಗಿರ್ಬೋದು, ರೋಗ ಮತ್ತು ಕೀಟಗಳ ಬಾಧೆ ಆಗಿರ್ಬೋದು, ಸೊ ಇದೆಲ್ಲನೂ ಸಹ ತುಂಬಾ ಕಡಿಮೆ ಇರುತ್ತೆ ಈ ಒಂದು ತಳಿಗಳಲ್ಲಿ. ಇನ್ನು ಮುಖ್ಯವಾಗಿ ನಾವು ಈ ಒಂದು ಏರೋಬಿಕ್ ಪದ್ಧತಿ ಭತ್ತದ ಬೇಸಾಯದಲ್ಲಿ ಯಾವ್ಯಾವ ಕಾಲದಲ್ಲಿ ಈ ಬೆಳೆಯನ್ನ ತಗೋಬಹುದು, ಈ ಭತ್ತದ ಬೆಳೆಯನ್ನ? ಮುಂಗಾರಲ್ಲಿ ಈ ಒಂದು ಏರೋಬಿಕ್ ಭತ್ತವನ್ನ ಬೆಳಿತೀವಿ ಅಂತ ಅಂದಾಗ, ಸೊ ಜೂನ್ ಮತ್ತು ಜುಲೈ ತಿಂಗಳಿನಲ್ಲಿ ಇದನ್ನ ಬಿತ್ತನೆ ಮಾಡುವಂತದ್ದು ತುಂಬಾ ಸೂಕ್ತವಾದ ಕಾಲ. ಸೊ ಆದ್ರೆ ಬೇಸಿಗೆಯಲ್ಲಿ ನಾವು ಬಿತ್ತನೆ ಮಾಡ್ತೀವಿ ಅಂದಾಗ February 2nd, ಸೊ ಭೂಮಿಯಲ್ಲಿ ನೇರವಾಗಿ ಬಿತ್ತನೆ ಮಾಡುವಂತಹ ಭತ್ತವನ್ನ ಬಿತ್ತನೆ ಮಾಡುವಂತದ್ದು ಸೂಕ್ತ ಅಂತ ಹೇಳ್ಬೋದು. ಅಂದ್ರೆ ಮುಂಗಾರಿನಲ್ಲಿ ನಾವು ನೋಡಿದಾಗ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಸಸಿ ಮಡಿ ಮಾಡಿಕೊಂಡು ಬೇಸಾಯ ಮಾಡುವಾಗ September 1st ಕೂಡ ನಾವು ಭತ್ತವನ್ನ ನಾಟಿ ಮಾಡೋದಕ್ಕೆ ಅವಕಾಶ ಇರುತ್ತೆ. ಆದ್ರೆ ಈ ಏರೋಬಿಕ್ ಪದ್ಧತಿಯಲ್ಲಿ ಜೂನ್ ಜುಲೈ ತಿಂಗಳಿನಲ್ಲಿ ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ನಾವು ಬಳಸ್ಕೊಳ್ಳುವಂತ ತಳಿಗಳು ಕೂಡ ಮಧ್ಯಮಾವಧಿ ತಳಿ, 120 ದಿನದಲ್ಲಿ ಬರುವಂತವು. ಬೇಸಿಗೆಯಲ್ಲಾದ್ರೆ February 2nd ಒಳಗಡೆ ನಾವು ಬೇಸಾಯವನ್ನ ಪ್ರಾರಂಭ ಮಾಡಬೇಕಾಗತ್ತೆ. ಅಂದ್ರೆ ಬೀಜವನ್ನ ಇಲ್ಲಿ ನೇರವಾಗಿ ಬಿತ್ತನೆ ಮಾಡಬೇಕಾಗತ್ತೆ. ಅಂದ್ರೆ ಈಗ ಬಿತ್ತನೆ ಬೀಜದ ಪ್ರಮಾಣ ಮುಖ್ಯವಾದ ಒಂದು ಅಂಶ ಅಂತ ಹೇಳ್ಬೋದು. ಸಾಕಷ್ಟು ಬಿತ್ತನೆ ಬೀಜವನ್ನು ಉಳಿಸಬಹುದು ಈ ಪದ್ಧತಿ ಅನುಸರಿಸೋದ್ರಿಂದ ಅಂತ ತಾವು ಹೇಳಿದ್ರಿ. ಒಂದು ಎಕರೆಗೆ ಎಷ್ಟು ಬಿತ್ತನೆ ಬೀಜ ಬೇಕಾಗುತ್ತೆ? ಒಂದು ಎಕರೆಗೆ ಕೇವಲ 3 ಕೆಜಿ ಬಿತ್ತನೆ ಬೀಜ ನಮಗೆ ಸಾಕಾಗುತ್ತೆ. ಅಷ್ಟು ಪ್ರಮಾಣದಲ್ಲಿ ನಮಗೆ ಬಿತ್ತನೆ ಬೀಜ ಉಳಿತಾಯ ಆಗುತ್ತೆ. ಈಗ ಮಾಮೂಲಿ ಸಾಂಪ್ರದಾಯಿಕ ಪದ್ಧತಿ ನೋಡಿದಾಗ 25 ಕೆಜಿ ಬೇಕಾಗುತ್ತೆ. ಸೊ ಇಲ್ಲಿ 80% ನಾವು ಉಳಿತಾಯವನ್ನು ಇಲ್ಲಿ ಮಾಡಬಹುದು. ಕೇವಲ 3 ಕೆಜಿ ಸಾಕಾಗುತ್ತೆ. ಇನ್ನು ಮಣ್ಣು ಹೇಗಿದ್ರೆ ಒಳ್ಳೇದು ಅಂತಾರೆ ಈ ಒಂದು ಏರೋಬಿಕ್ ಪದ್ಧತಿ ಭತ್ತದ ಬೇಸಾಯಕ್ಕೆ? ಈ ಏರೋಬಿಕ್ ಪದ್ಧತಿ ಭತ್ತವನ್ನ ಉತ್ತಮ ನೀರಿನ ನಿರ್ವಹಣೆಯೊಂದಿಗೆ ನಾವು ಎಲ್ಲಾ ರೀತಿಯ ಮಣ್ಣಲ್ಲೂ ಬೆಳಿಬಹುದು. ಇನ್ನು ಭೂಮಿಯ ಸಿದ್ಧತೆ ಬಹಳ ಮುಖ್ಯವಾಗುತ್ತೆ, ಮತ್ತೆ ಬೇಸಾಯ ಕ್ರಮವನ್ನು ಅನುಸರಿಸೋದು ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಮುಖ್ಯವಾಗಿ ನೀರು ಬಸಿದು ಹೋಗದೇ ಇರೋ ರೀತಿಯಲ್ಲಿ ನಾವು ಭೂಮಿಯನ್ನ ತಯಾರು ಮಾಡಬೇಕಾಗತ್ತೆ. ನೀರು ನಿಲ್ಲದಕ್ಕೆ ನಾವು ಹೆಚ್ಚಿನ ಒತ್ತನ್ನು ಕೊಡಬೇಕಾಗತ್ತೆ. ಹಾಗಾಗಿ ಕೆಸರುಗದ್ದೆ ಮಾಡಿಕೊಂಡು ಅದಕ್ಕೆಲ್ಲ ಈ ಹಸಿರೆಲೆ ಗೊಬ್ಬರವನ್ನೆಲ್ಲ ಸೇರಿಸಿ ನಾವು ಅಲ್ಲಿ ಭೂಮಿ ಸಿದ್ಧತೆ ಮಾಡ್ತೀವಿ. ಈ ಏರೋಬಿಕ್ ಪದ್ಧತಿನಲ್ಲಿ ಭೂಮಿ ಸಿದ್ಧತೆ ಹೇಗೆ ಮಾಡ್ಕೋಬೇಕಾಗತ್ತೆ? ಏರೋಬಿಕ್ ಪದ್ಧತಿ ನಾನು ಆಗ್ಲೇ ಹೇಳಿದಂಗೆ ಇತರೆ ಬೆಳೆಗಳನ್ನ ಬೆಳೆಯುವಾಗ ಹೇಗೆ ಒಣಭೂಮಿ ಸಿದ್ಧತೆ ಮಾಡ್ತೀವಿ ಅದೇ ರೀತಿ ಮಾಡ್ಬೇಕಾಗತ್ತೆ. ಸೊ ಮೊದಲನೇದಾಗಿ ಒಂದ್ಸತಿ ಆಳವಾಗಿ ಉಳುಮೆಯನ್ನ ಮಾಡಬೇಕು. ಸೊ ಇದರಿಂದಾಗಿ ಬೇರುಗಳು ಉತ್ತಮವಾಗಿ ಬೆಳಲಿಕ್ಕೆ ಅದರಲ್ಲೂ ಆಳವಾದ ಮಣ್ಣಿನ ಸ್ತರದಿಂದ ನೀರನ್ನ ಹೀರ್ಕೊಂಡ್ಲಿಕ್ಕೆ ಅನುಕೂಲ ಮಾಡಿಕೊಡತ್ತೆ. ಹಾಗೇನೆ ನಾವು ಕೊಟ್ಟಿಗೆ ಗೊಬ್ಬರವನ್ನ 2-3 ವಾರಗಳ ಮುಂಚೆ ಏನು ಭೂಮಿಗೆ ಸೇರಿಸ್ತೀವಿ ಬಿತ್ತನೆ ಮಾಡೋ ಮೊದಲು, ಸೊ ಆ ಒಂದು ಸಮಯದಲ್ಲೂ ಸಹ ಒಂದು ಉಳುಮೆಯನ್ನ ಮಾಡಬೇಕಾಗತ್ತೆ. ಸೊ ಅದರಿಂದ ನಾವು ಹಾಕಿದಂತ ಕೊಟ್ಟಿಗೆ ಗೊಬ್ಬರ ಮಣ್ಣಿನ ಜೊತೆಗೆ ಚೆನ್ನಾಗಿ ಮಿಶ್ರಣ ಆಗ್ಲಿಕ್ಕೆ ಸಹಾಯ ಆಗುತ್ತೆ. ಎಷ್ಟು ಪ್ರಮಾಣದಲ್ಲಿ ಹಾಕಬೇಕಾಗುತ್ತೆ ಕೊಟ್ಟಿಗೆ ಗೊಬ್ಬರವನ್ನು? 4 ಟನ್ನಷ್ಟು ಹಾಕಬೇಕಾಗುತ್ತೆ ಒಂದು ಎಕರೆಗೆ. ಎಕರೆಗೆ ಸೊ ತದನಂತರದಲ್ಲಿ ಕೊನೆಯದಾಗಿ ಸೊ ಬಿತ್ತನೆ ಮಾಡುವ ಮೊದಲು ನಾವು ರಸಗೊಬ್ಬರವನ್ನ ಮಣ್ಣಿಗೆ ಸೇರಿಸ್ಬಿಟ್ಟು ನೆಲವನ್ನ ಸಮ ಮಾಡಿ ನಾವು ಬಿತ್ತನೆ ಕಾರ್ಯವನ್ನ ಮಾಡಬಹುದು. ಆನಂತರ ಏನ್ ಕ್ರಮ ಅನುಸರಿಸಬೇಕಾಗತ್ತೆ ಅಂತೀರಿ? ಸೊ ಅನಂತರದಲ್ಲಿ ರಸಗೊಬ್ಬರಗಳ ನಿರ್ವಹಣೆ ಬಹಳ ಮುಖ್ಯ ನಮಗೆ. ಸೊ ಇಲ್ಲಿ ಕೊಟ್ಟಿಗೆ ಗೊಬ್ಬರ ನಾನಾಗ್ಲೇ ಹೇಳ್ದಂಗೆ 4 ಟನ್ನಷ್ಟು 2-3 ವಾರಗಳ ಮುಂಚೆ ಭೂಮಿಗೆ ಸೇರಿಸಿರ್ತೀವಿ. ಸೊ ಅದಾದ ನಂತರ ರಾಸಾಯನಿಕ ಗೊಬ್ಬರಗಳು ಇದನ್ನ ಬಿತ್ತನೆ ಮಾಡುವಂತ ಸಮಯದಲ್ಲಿ ಸಾರಜನಕ, ರಂಜಕ ಮತ್ತೆ ಪೊಟ್ಯಾಶ್ ಇದನ್ನ 40 ಕೆಜಿ ಸಾರಜನಕ, 20 ಕೆಜಿ ರಂಜಕ ಮತ್ತೆ 20 ಕೆಜಿ ಪೊಟ್ಯಾಶ್ ಅನ್ನ 1 ಎಕರೆಗೆ ನಮಗೆ ಬೇಕಾಗುತ್ತೆ. ಸೊ ಇದನ್ನ ಹಾಕುವ ಕ್ರಮದ ಬಗ್ಗೆನೂ ಸಹ ನಾವು ಹೆಚ್ಚಿನ ಗಮನವನ್ನ ಕೊಡಬೇಕಾಗತ್ತೆ. ಸೊ ಬಿತ್ತನೆ ಸಮಯದಲ್ಲಿ 100% ರಂಜಕ ಮತ್ತೆ ಪೊಟ್ಯಾಶ್ ಅನ್ನ ನಾವು ಹಾಕಬೇಕಾಗತ್ತೆ. ಸೊ ಸಾರಜನಕ ಗೊಬ್ಬರವನ್ನ 3 ಹಂತಗಳಲ್ಲಿ ನಾವು ಕೊಡಬೇಕು ಅಂತ ಹೇಳ್ತೀವಿ. ಸೊ 50%ರಷ್ಟು ಪ್ರಮಾಣವನ್ನ ಬಿತ್ತನೆ ಸಮಯದಲ್ಲಿ ಕೊಡಬೇಕಾಗತ್ತೆ. ಹಾಗೆ ಇನ್ನುಳಿದ 50%ರಲ್ಲಿ 25% ಬಿತ್ತನೆಯಾದಂತ 30 ದಿನಗಳ ನಂತರ, ಹಾಗೆ ಇನ್ನುಳಿದ 25%ದಷ್ಟು ಸಾರಜನಕ ಗೊಬ್ಬರವನ್ನ ಬಿತ್ತನೆಯಾದಂತ 45 ದಿನಗಳಲ್ಲಿ ಕೊಟ್ರೆ ಬಹಳ ಉತ್ತಮವಾದ ಇಳುವರಿಯನ್ನ ನಾವು ಪಡೀಲಿಕ್ಕೆ ಸಾಧ್ಯ ಇದೆ. ಸೂಕ್ಷ್ಮ ಪೋಷಕಾಂಶಗಳನ್ನು ಏನಾದರೂ ಕೊಡಬೇಕಾಗತ್ತೆ? ಹೌದು, ಈ ಭತ್ತದ ಬೆಳೆಯಲ್ಲಿ ಸೂಕ್ಷ್ಮ ಪೋಷಕಾಂಶಗಳನ್ನ ಕೊಡೋದು ಬಹಳ ಮುಖ್ಯವಾದ ಪಾತ್ರವನ್ನ ವಹಿಸುತ್ತೆ ಇಳುವರಿ ಮೇಲೆ. ಸೊ ಹಾಗಾಗಿ ಸತುವಿನ ಸಲ್ಫೇಟ್ ಇದನ್ನ 8 ಕೆಜಿ ಒಂದು ಎಕರೆಗೆ ಕೊಡಬೇಕಾಗತ್ತೆ. ಸೊ ಅದೇ ರೀತಿಯಾಗಿ ಕಬ್ಬಿಣದ ಸಲ್ಫೇಟ್ ಅನ್ನ 4 ಕೆಜಿ ಒಂದು ಎಕರೆಗೆ ನಾವು ನೀಡಬೇಕಾಗತ್ತೆ. ಸೊ ಹಾಗೆ ಈ ಒಂದು ಸತುವಿನ ಸಲ್ಫೇಟ್ ಮತ್ತೆ ಕಬ್ಬಿಣದ ಸಲ್ಫೇಟ್ ಅನ್ನ ಬಿತ್ತನೆ ಸಮಯದಲ್ಲಿ ನಾವು ಸೊ ರಾಸಾಯನಿಕ ಗೊಬ್ಬರವನ್ನ ಹಾಕಿದ ನಂತರ ಸಾಲಲ್ಲಿ ಹಾಕೋದು ತುಂಬಾ ಉತ್ತಮ. ಸಾಧ್ಯವಾದ್ರೆ ಸಾವಯವ ಗೊಬ್ಬರದ ಜೊತೆಯಲ್ಲಿ ಮಿಶ್ರ ಮಾಡಿ ಕೂಡ ಕೊಡಬಹುದು ಅಂತ ಹೇಳಬಹುದು. ಹೌದು, ಕೊಡಬಹುದು. ತಾವು ಹೇಳಿದ್ದು ಸಾಮಾನ್ಯವಾದ ಶಿಫಾರಸು ಇದು ಏನು ಭತ್ತದ ಬೆಳೆಗೆ. ನಮ್ಮ ರೈತ ಬಾಂಧವರು ಈ ಮಣ್ಣು ಪರೀಕ್ಷೆ ಫಲಿತಾಂಶದ ಆಧಾರದ ಮೇಲೆ ಪೋಷಕಾಂಶಗಳನ್ನು ಕೊಟ್ಟರೆ ಬಹಳ ಒಳ್ಳೆಯದು. ಹೌದು ಹೌದು ಸರ್, ಯಾಕಂದ್ರೆ ಮಣ್ಣಿನ ಫಲಿತಾಂಶದ ಆಧಾರದ ಮೇಲೆ ಕೊಟ್ವಿ ಅಂತಾರೆ, ತುಂಬಾ ವೈಜ್ಞಾನಿಕವಾಗಿ ಕೊಟ್ಟ ಹಾಗೆ. ಸೊ ನಾನೀಗ ಹೇಳ್ತಿರೋದು ನಾವು ಸಾಮಾನ್ಯವಾಗಿ ಶಿಫಾರಸು ಮಾಡುವಂತಹ ಒಂದು ರಸಗೊಬ್ಬರದ ಪ್ರಮಾಣ. ಮಣ್ಣು ಪರೀಕ್ಷೆಯನ್ನ ಕನಿಷ್ಠ 3 ವರ್ಷಕ್ಕೆ ಒಮ್ಮೆ ಆದರೂ ಮಾಡಿಸ್ಕೊಳ್ಳೋದು ಒಳ್ಳೇದು. ಹೌದೌದು, 3 ವರ್ಷಕ್ಕೆ ಒಮ್ಮೆ ಅಥವಾ ನಾವು ಕಂಟಿನ್ಯೂಸ್ ಆಗಿ ಒಂದು ಬೆಳೆ ಆದ ತಕ್ಷಣ ಇನ್ನೊಂದು ಬೆಳೆ ಬೆಳೆಯುವಂತವ್ರು, ಅದರಲ್ಲೂ ತರಕಾರಿ ಬೆಳೆ ಬೆಳೆಯುವಂತವ್ರು, ಮುಸ್ಕಿನ ಜೋಳ ಬೆಳೆಯುವಂತವ್ರು ಇತ್ತಪ್ಪ ಅಂತಂದ್ರೆ, ಸೊ 3 ಬೆಳೆ ಆದ ತಕ್ಷಣ ಒಂದ್ಸತಿ ಮಣ್ಣಿನ ಪರೀಕ್ಷೆ ಮಾಡಿಸುವಂತದ್ದು ತುಂಬಾ ಉತ್ತಮ. ಅಂದ್ರೆ ಮಣ್ಣಿನ ಪರೀಕ್ಷೆ ಮಾಡಿಸೋದ್ರಿಂದ ನಮ್ಮ ಮಣ್ಣಲ್ಲಿ ಯಾವ ಪೋಷಕಾಂಶಗಳು ಹೆಚ್ಚಾಗಿದಾವೆ, ಯಾವ ಪೋಷಕಾಂಶಗಳು ಕೊರತೆ ಇದೆ ಅನ್ನೋದು ಗೊತ್ತಾಗುತ್ತೆ. ಅಲ್ಲಿ ಈ ಸೂಕ್ಷ್ಮ ಪೋಷಕಾಂಶಗಳ ಕೊರತೆ ಇದ್ರು ಕೂಡ ನಮಗೆ ತಿಳಿದು ಬರುತ್ತೆ. ಅದನ್ನು ಕೂಡ ಅಲ್ಲಿ ನಾವು ಬದಲಾವಣೆ ಮಾಡಿ ಸರಿಪಡಿಸಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಅದರಿಂದ ಇಳುವರಿ ಮೇಲೂ ಸಹ ಒಳ್ಳೆ ಒಂದು ಸಕಾರಾತ್ಮಕ ಒಂದು ಪರಿಣಾಮವನ್ನು ಉಂಟು ಮಾಡುತ್ತೆ. ಇನ್ನು ಮುಖ್ಯವಾಗಿ ನಾವು ಒಂದ್ಸಾರಿ ಭೂಮಿಯ ಸಿದ್ಧತೆಯನ್ನ ಮಾಡ್ಕೊಂಡ ಮೇಲೆ ಭತ್ತದ ಬೀಜವನ್ನ ಬಿತ್ತನೆ ಮಾಡಬೇಕಾಗತ್ತೆ. ಇದಕ್ಕಾಗಿ ನಾವು ಈ ಸಾಲಿನಿಂದ ಸಾಲಿಗೆ ಎಷ್ಟು ಅಂತರ ಕೊಡಬೇಕಾಗತ್ತೆ, ಯಾವ ಕ್ರಮವನ್ನು ಅನುಸರಿಸಿ ನಾವು ಬಿತ್ತನೆ ಮಾಡಬೇಕಾಗತ್ತೆ? ನಾವು ಈ ಭತ್ತವನ್ನ ಬಿತ್ತನೆ ಮಾಡಕ್ಕೆ ನಾ ಆಗ್ಲೇ ಹೇಳ್ದಂಗೆ 3 ಕೆಜಿ 1 ಎಕರೆಗೆ ಬೀಜ ಬೇಕಾಗತ್ತೆ. ಏರೋಬಿಕ್ ಪದ್ಧತಿ. ಹೌದೌದು. ಸೊ ಇದನ್ನ ಬಿತ್ತನೆ ಮಾಡೋ ಮೊದಲು ಒಂದು ಕ್ರಮ ಅನುಸರಿಸೋದು ತುಂಬಾ ಅನುಕೂಲ ನಮ್ಮ ರೈತರಿಗೆ ಅಂತ ಹೇಳ್ತೇನೆ. ಸೊ ಅದೇನಂದ್ರೆ ಒಂದು ದಿನದ ಮುಂಚೆ ಅಂದ್ರೆ 24 ಗಂಟೆಗಳು ನಾವು ಭತ್ತದ ಬೀಜವನ್ನ ನೀರಿನಲ್ಲಿ ನೆನೆಸಿಡ್ಬೇಕು. ಸೊ ತದನಂತರ ಆ ನೀರನ್ನ ಚೆನ್ನಾಗಿ ಬಸ್ದ್ಬಿಟ್ಟು ಸೊ 48 ಗಂಟೆಗಳ ಕಾಲ ಅಂದ್ರೆ 2 ದಿನ ಹೆಚ್ಚು ಕಡಿಮೆ ಅದನ್ನ ಗೋಣಿ ಚೀಲದಲ್ಲಿ ಮುಚ್ಚಿ ಇಡೋದ್ರಿಂದ ನಮ್ಗೆ ಭತ್ತದ ಬೀಜ ಸಣ್ಣದಾಗಿ ಮೊಳಕೆ ಒಡೆಯುತ್ತೆ. ಸೊ ಈ ರೀತಿ ಮೊಳಕೆ ಬಂದಂತಹ ಬೀಜವನ್ನ ನಾವು 30 ಸೆಂಟಿಮೀಟರ್ ಅಂದ್ರೆ 1 ಅಡಿ ಒಂದು ಸಾಲಿಂದ ಸಾಲಿಗೆ ನಾವು ಅಂತರವನ್ನ ಕೊಡಬೇಕಾಗತ್ತೆ. ಹಾಗೇನೆ ಪ್ರತಿ ಸಾಲಿನಲ್ಲಿ ಸೊ 30 ಸೆಂಟಿಮೀಟರ್ ಅಷ್ಟು ಅಂತರವನ್ನ ಕೊಟ್ಟುಬಿಟ್ಟು ಸೊ 2-3 ಬೀಜಗಳನ್ನ 4-5 ಸೆಂಟಿಮೀಟರ್ ಆಳದಲ್ಲಿ ಊರ್ಬೇಕು. ಈ ಕ್ರಮವನ್ನ ನಾವು ಅನುಸರಿಸಬೇಕಾಗುತ್ತೆ. ಅಂದ್ರೆ ಸಾಲಿನಿಂದ ಸಾಲಿಗೂ 1 ಅಡಿ ಮತ್ತೆ ಸಾಲಿನಲ್ಲಿ ಗಿಡದಿಂದ ಒಂದು ಗುಡಿಯಿಂದ ಇನ್ನೊಂದು ಗುಡಿಗೂ ಸಹ 1 ಅಡಿಯನ್ನ 1 ಅಡಿ ಅಂತರವನ್ನ ಕೊಡಬೇಕಾಗುತ್ತೆ. ಇನ್ನ ನಾವು ಭತ್ತದ ಬೇಸಾಯ ಅಂದ ತಕ್ಷಣ ನೀರಿನ ನಿರ್ವಹಣೆ ಬಹಳ ಮುಖ್ಯವಾದ ಅಂಶ. ಈ ಏರೋಬಿಕ್ ಪದ್ಧತಿಯಲ್ಲಿ ಈ ನೀರಿನ ನಿರ್ವಹಣೆಯನ್ನು ಹೇಗೆ ಮಾಡಬೇಕಾಗುತ್ತೆ? ನಾವೀಗ ನೀರು ನಿಲ್ಲಿಸಿ ಬೆಳೆಯುವಂತಹ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಅತಿ ಹೆಚ್ಚಿನ ನೀರು ನಾನು ಆಗ್ಲೇ ಹೇಳ್ದಂಗೆ 150-200 ಸೆಂಟಿಮೀಟರ್ ಅಷ್ಟು ನೀರು ನಮ್ಗೆ ಬೇಕಾಗತ್ತೆ. ಬಟ್ ನಮ್ಮ ಈ ಏರೋಬಿಕ್ ಪದ್ಧತಿಯಲ್ಲಿ 50% ನೀರನ್ನ ಉಳಿತಾಯ ಮಾಡಬಹುದು. ಅಂದ್ರೆ ಕೇವಲ 75-100 ಸೆಂಟಿಮೀಟರ್ ನೀರು ಮಾತ್ರ ನಮ್ಗೆ ಸಾಕಾಗುವಂತದ್ದು. ಅಂದ್ರೆ ಈ ಪದ್ಧತಿಯಲ್ಲಿ ನಾವು ನೀರನ್ನ ನಿಲ್ಲಿಸುವಂತಹ ಯಾವುದೇ ಅವಶ್ಯಕತೆ ಇಲ್ಲ. ಆದ್ರೆ ನಾವು ಮಣ್ಣಿನಲ್ಲಿ ನೀರಿನ ಅಂಶ ಕಡಿಮೆ ಆಗದೆ ಇರೋ ತರದಲ್ಲಿ ನಾವು ನೋಡ್ಕೊಳ್ಬೇಕು. ಯಾಕಂದ್ರೆ ನಾವು ಮೊದಲೇ ಆವಾಗ್ಲೇ ವಿಚಾರ ಮಾಡಿದ ಹಾಗೆ ಸೊ ಭತ್ತ ಅನ್ನುವಂಥದ್ದು ನೀರನ್ನ ಇಷ್ಟು ಹೆಚ್ಚೆಚ್ಚು ಬಯಸುವಂತಹ ಬೆಳೆ. ಸೊ ಆದ ಕಾರಣದಿಂದ ಸೊ ಈ ರೀತಿ ನಾವು ಮಣ್ಣಲ್ಲಿ ತೇವಾಂಶವನ್ನ ಕಾಪಾಡ್ಕೋಬೇಕು ಅಂತಂದ್ರೆ ಸೊ ಸಾಮಾನ್ಯವಾಗಿ 5 ದಿನಗಳಿಗೆ ಒಮ್ಮೆ ಆದ್ರೂ ಸಹ ನಾವು ನೀರನ್ನ ಹಾಯಿಸಿದ್ರೆ ತುಂಬಾ ಅನುಕೂಲ. ಅಂದ್ರೆ ಈಗ ನೀರನ್ನ ಇಂತಹ ಹಂತಗಳಲ್ಲಿ ಕೊಡ್ಲೇಬೇಕು ಅಂತ ಏನಾದ್ರೂ ಇರುವಂತ ಹಂತಗಳೇನಾದ್ರೂ ಇದಾವ ಈ ಭತ್ತದ ಬೇಸಾಯದಲ್ಲಿ? ಹೌದು, ಖಂಡಿತವಾಗ್ಲೂ ಇದೆ. ಸೊ ನೀರನ್ನ ಕೊಡ್ಲೇಬೇಕಾದಂತ ಕೆಲವು ಸಂದಿಗ್ಧ ಹಂತಗಳು ಅಂತ ಹೇಳ್ತೀವಿ. ಸೊ ಆ ಒಂದು ಸಮಯದಲ್ಲಿ ನೀರಿನ ಕೊರತೆ ಆಗದೆ ಇರೋ ತರ ನಾವು ಎಚ್ಚರ ವಹಿಸೋದು ಬಹಳ ಮುಖ್ಯ. ಸೊ ಸಾಮಾನ್ಯವಾಗಿ ಬೀಜ ಮೊಳಕೆ ಒಡೆಯುವಂತ ಸಮಯದಲ್ಲಿ ಆಗಿರ್ಬೋದು ಅಥವಾ ತೆಂಡೆ ಒಡೆಯುವ ಸಮಯ ಅಂತ ಹೇಳ್ತೀವಿ. ಅಂದ್ರೆ ನಾವು ಬಿತ್ತನೆ ಮಾಡಿ 25-35 ದಿನಗಳ ಒಂದು ಹಂತದಲ್ಲಿ, ಹಾಗೇನೆ ಬಹಳ ಮುಖ್ಯವಾಗಿ ಗರ್ಭಾಂಕುರದಿಂದ ಕಾಳು ತುಂಬುವವರೆಗೆ ಅಂತ ಹೇಳ್ತೀವಿ. ಅಂದ್ರೆ ಸುಮಾರು 75-110 ದಿನಗಳ ವರೆಗೆ. ಅಂದ್ರೆ ಈ ಕಾಳು ತುಂಬೋ ಹಂತದಲ್ಲಿ ನೀರಿನ ಅಂಶ ಏನಾದ್ರೂ ಕೊರತೆ ಬಂತು ಅಂತಂದ್ರೆ ಸೊ ಖಂಡಿತವಾಗ್ಲೂ ನಮ್ಗಿಲ್ಲಿ ತೆನೆ ಎಲ್ಲ ಜೊಳ್ಳಾಗುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ. ಸೊ ಹಾಗಾಗಿ ಈ ಹಂತದಲ್ಲಿ ನಾವು ಅತಿ ಹೆಚ್ಚಿನ ಕಾಳಜಿ ವಹಿಸಿ ನೀರಿನ ಅಂಶ ಮಣ್ಣಲ್ಲಿ ಕಡಿಮೆ ಆಗದೆ ಇರೋ ತರ ನಾವು ಎಚ್ಚರಿಕೆಯನ್ನ ವಹಿಸಬೇಕಾಗತ್ತೆ. ಒಂದ್ ವೇಳೆ ನಮಗೆ ನೀರಿನ ಅಂಶ ಕಡಿಮೆ ಇದೆ ಅಂತ ಗೊತ್ತಾದ ತಕ್ಷಣನೇ ನಾವು ನೀರನ್ನ ಕೊಡಬಹುದು. ಹೌದು, ಕೊಡಬೇಕಾಗುತ್ತೆ. ಅದು ಒಂದು ಮುಖ್ಯವಾದ ಅಂಶ. ಇಲ್ಲಿ ಯಾವುದೇ ಕಾರಣಕ್ಕೂ ನೀರಿನ ಕೊರತೆ ಆಗಬಾರದು. ಅಂದ್ರೆ ನಮ್ಮ ರೈತ ಬಾಂಧವರಿಗೆ ಏನಾದರೂ ಇಂತ ಅಂಶಗಳೇನಾದ್ರೂ ಇದಾವ ಹೇಗ್ ತಿಳ್ಕೊಬಹುದು ಅವರು ನೀರಿನ ಕೊರತೆ ಆಗಿದೆ ಅಂತ? ಸಾಧಾರಣವಾಗಿ ಸೊ ಸಾಮಾನ್ಯವಾಗಿ ಯಾವಾಗ ತುಂಬಾ ಒಣಗಿದ ರೀತಿಯಲ್ಲಿ ನಮ್ಗೆ ನೋಡಿದಾಗ್ಲೇನೆ ಗೊತ್ತಾಗ್ತಾ ಇದೆ ಬಿರುಕು ಬಿಡೋದು ಇಂಥದೆಲ್ಲ ಕಾಣುತ್ತಲ್ಲ ಅವಾಗ್ಲೇ. ಈಗ ನಾವು ಬಿರುಕು ಬಿಡುವಂತದ್ದು ಸಾಮಾನ್ಯವಾಗಿ ಪಡ್ಲಿಂಗ್ ಆಪರೇಷನ್ ಮಾಡಿರ್ತೇವಲ್ಲ ಅಂತ ಭೂಮಿಯಲ್ಲಿ ಬಿರುಕು ಬಿಡುತ್ತೆ. ಅಂದ್ರೆ ಈ ಶ್ರೀ ಪದ್ಧತಿಯಲ್ಲಿ ಅದು ಎಸ್ ಕರೆಕ್ಟ್ ಶ್ರೀ ಪದ್ಧತಿ ಅಂತ ಬಂದಾಗ ಅಲ್ಲಿ ಈಗ ಹೇರ್ ಲೈನ್ ಅಂತ ಒಂದು ಕೂದಲೆಳೆಯಷ್ಟು ಬಿರುಕು ಬಂದಾಗ ನೀರು ಕೊಡ್ಬೇಕು ಅಂತ ಹೇಳ್ತೀವಿ. ಬಟ್ ಈ ಒಂದು ಏರೋಬಿಕ್ ಪದ್ಧತಿಯಲ್ಲಿ ನಾವು ಬಿರುಕು ಬಿಡುವಂತದ್ದಾಗಲ್ಲ, ಯಾಕಂದ್ರೆ ಒಣ ಬೇಸಾಯ ಮಾಡಿರುತ್ತೆ, ಮಣ್ಣು ಪುಡಿ ಪುಡಿ ಆಗಿರುತ್ತೆ. ಸೊ ಸಾಮಾನ್ಯವಾಗಿ ಅದು 5 ದಿನಕ್ಕೊಂದ್ಸತಿ ಕೊಟ್ರೆ ಸಾಕಾಗುತ್ತೆ. ಸೊ ಮಣ್ಣನ್ನ ನೋಡಿದಾಗ ಅಥವಾ ನಾವು ಮಣ್ಣನ್ನ ಕೈಯಲ್ಲಿ ಹಿಡ್ಕೊಂಡು ನೋಡಿದಾಗ ಗೊತ್ತಾಗ್ತಿರುತ್ತೆ ತುಂಬಾ ಹುಡಿ ಹುಡಿಯಾಗಿ ಕೈಯಿಂದ ಜಾರ್ ಹೋಗ್ತಿದೆ ಮಣ್ಣು ಅನ್ನುವಂತ ಸಿಚುಯೇಷನ್ ಇದ್ದಾಗ. ಸೊ ಅಲ್ಲಿ ನೀರಿನ ಅವಶ್ಯಕತೆ ಇದೆ ಅಂತ ನಾವು ಅಂದ್ರೆ ಒಂದು ರಫ್ ಆಗಿ ಅಂದಾಜು ಮಾಡಬಹುದು. ಅಂದ್ರೆ ಬೆಳೆಯನ್ನು ನೋಡ್ಕೋಬೇಕು, ಮಣ್ಣನ್ನು ನೋಡ್ಕೊಂಡು ನೀರ್ ಕೊಡ್ಬೇಕಾಗತ್ತೆ. ಸೊ ಅದ್ರಲ್ಲೂ ನಾನು ಹೇಳ್ದಂಗೆ 75-110 ದಿನ ಅದ ಒಂದು ಹಂತ ಏನಿದೆ, ಸೊ ಆ ಹಂತದಲ್ಲಿ ಹೆಚ್ಚಿನ ಗಮನವನ್ನ ಕೊಡಬೇಕು. ಯಾಕಂದ್ರೆ ಅಲ್ಲಿ ಕಾಳು ತುಂಬೋ ಸಮಯದಲ್ಲಿ ಕಾಳು ಜೊಳ್ಳಾಗುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಅಂದ್ರೆ ಇದು ಮುಖ್ಯವಾಗಿ ತಾವು ತಿಳಿಸ್ತಾ ಇರೋದು ಈ ಹಾಯಿ ನೀರಾವರಿ, ಇದು ಅಂದ್ರೆ ನೀರನ್ನ ಹರಿಸ್ತೀವಲ್ಲ ಆ ವಿಧಾನದಲ್ಲಿ ನೀರನ್ನ ಕೊಡುವಂತಹ ವಿಧಾನ. ಈಗ ನಮ್ಮಲ್ಲಿ ಆಧುನಿಕ ಪದ್ಧತಿಯ ನೀರಾವರಿ ಪದ್ಧತಿಗಳಿದಾವೆ, ಸೂಕ್ಷ್ಮ ನೀರಾವರಿ ಅಂತೀವಿ, ಅಂದ್ರೆ ಅದನ್ನು ಕೂಡ ಅಳವಡಿಸ್ಕೋಬಹುದೇ? ತುಂತುರು ನೀರಾವರಿ, ಹನಿ ನೀರಾವರಿ ಇಂತ ಪದ್ಧತಿಯನ್ನ ಏನಾದ್ರು? ಖಂಡಿತವಾಗ್ಲೂ ಅಳವಡಿಸ್ಕೋಬಹುದು. ಹನಿ ನೀರಾವರಿ ಭತ್ತವನ್ನ ನಾವು ಏರೋಬಿಕಲಿ ಪದ್ಧತಿಯಲ್ಲಿ ಅಳವಡಿಸ್ಕೊಂಡ್ವಿ ಅಂತಂದ್ರೆ ಅತಿ ಹೆಚ್ಚಿನ ಇಳುವರಿ ಬಂದಿರುವಂತದ್ದು ನಾವು ಅನೇಕ ಪ್ರಯೋಗಗಳಿಂದ ಇದು ರುಜುವಾತಾಗಿದೆ. ಸೊ ಹನಿ ನೀರಾವರಿಯನ್ನ ಖಂಡಿತವಾಗ್ಲೂ ನಾವು ಈ ಒಂದು ಏರೋಬಿಕ್ ಪದ್ಧತಿಯಲ್ಲಿ ಬೆಳೆಯುವಂತ ಭತ್ತದಲ್ಲಿ ಖಂಡಿತವಾಗ್ಲೂ ಅಳವಡಿಸ್ಕೋಬಹುದು. ಅಂದ್ರೆ ಡ್ರಿಪ್ಪರ್ಗಳ ಸಂಖ್ಯೆ ಸ್ವಲ್ಪ ಹೆಚ್ಚಾಗಬೇಕಾಗತ್ತೆ ಅವಾಗ. ಹೌದು, ಅಂದ್ರೆ ಇಲ್ಲಿ ಅಂತರ ಕಡಿಮೆ ಇರೋದ್ರಿಂದ 30 ಸೆಂಟಿಮೀಟರ್ ಸಾಲಿಂದ ಸಾಲು, 30 ಸೆಂಟಿಮೀಟರ್ ಗಿಡದಿಂದ ಗಿಡ. ಸೊ ಹಾಗಾಗಿ ಡ್ರಿಪ್ಪರ್ಗಳ ಸಂಖ್ಯೆ ಜಾಸ್ತಿ ಬೇಕಾಗತ್ತೆ. ಅದು ಒಂದು ರೀತಿಯಲ್ಲಿ ಅದೇ ಸ್ವಲ್ಪ ಏನದು ಅಳವಡಿಸ್ಕೊಳ್ಳೋದಕ್ಕೆ ವೆಚ್ಚ ಜಾಸ್ತಿ ಆಗಬಹುದು ರೈತರಿಗೆ. ಬಟ್ ಒಂದ್ಸತಿ ಇನ್ವೆಸ್ಟ್ಮೆಂಟ್ ಮಾಡಿ ಅದನ್ನ ನಾವು ಚೆನ್ನಾಗಿ ಮೇಂಟೈನ್ ಮಾಡಿದ್ವಿ ಅಂತಂದ್ರೆ ಸೊ ಇಳುವರಿಯಲ್ಲಂತೂ ತುಂಬಾ ವ್ಯತ್ಯಾಸ ನಾವು ಕಾಣಬಹುದು. ಅದಕ್ಕೆ ಇಳುವರಿನ ಪಡಲಿಕ್ಕೆ ಸಾಧ್ಯ ಇದೆ. ತುಂತುರು ನೀರಾವರಿನ ಏನಾದ್ರೂ ಅಳವಡಿಸ್ಕೋಬಹುದು ಮೇಲ್ಗಡೆ ಚಿಮ್ಮ ರೀತಿಯಲ್ಲಿ ಮಳೆ ರೀತಿಯಲ್ಲಿ ಬರೋ ಪದ್ಧತಿ ಅದನ್ನ ಅಳವಡಿಸ್ಕೋಬಹುದು. ಬಟ್ ಸಮಸ್ಯೆ ಏನು ಅಂತಂದ್ರೆ ನಾವು ಹೂ ಬಿಡುವ ಹಂತದವರೆಗೆ ಅಳವಡಿಸ್ಕೋಬಹುದು. ಹೂ ಬಿಡುವ ಹಂತವನ್ನ ದಾಟಿದ್ಮೇಲೆ ನಾವು ತುಂತುರು ನೀರಾವರಿನ ಭತ್ತದ ಬೆಳೆಗೆ ನಾವು ಶಿಫಾರಸು ಮಾಡೋದಿಲ್ಲ. ಪರಾಗ ಏನಾದ್ರೂ ತೊಳೆದು ಹೋಗುತ್ತೆ. ಹೌದೌದು, ಖಂಡಿತವಾಗ್ಲು ಅದೊಂದು ಸ್ವಲ್ಪ ಸಮಸ್ಯೆ ಆಗ್ಬಹುದು. ಸೊ ಹಾಗಾಗಿ ಈಗ ಪ್ರಾರಂಭಿಕ ಹಂತದಲ್ಲಿ ಮಾತ್ರ ಸ್ವಲ್ಪ ನಾವು ತುಂತುರು ನೀರಾವರಿಯಲ್ಲಿ ಕೊಟ್ಕೊಂಡ್ರೆ ಸಮಸ್ಯೆ ಇಲ್ಲ. ತದನಂತರದ ಹಂತಗಳಲ್ಲಿ ನಾವು ತುಂತುರು ನೀರಾವರಿಯನ್ನ ಅಳವಡಿಸ್ಕೋಬಾರದು ಭತ್ತದ ಬೆಳೆಯಲ್ಲಿ. ಈಗ ಸಾಧಾರಣವಾಗಿ ನಾವು ಸಾಲಿನ ಸಾಲಿಗೆ ಒಂದಡಿ ಅಂತರವನ್ನ ಕೊಟ್ಟಿರ್ತೀವಿ. ಈ ಅಂತರವನ್ನ ಬಳಸ್ಕೊಂಡು ನಾವು ಬೇರೆ ಈ ಅಂತರ ಬೆಳೆಗಳನ್ನ ಬೆಳ್ಕೊಳ್ಳೋ ಸಾಧ್ಯತೆ ಇದೆಯಾ ಇಲ್ಲಿ? ಹೌದು, ಈ ಪದ್ಧತಿಯಲ್ಲಿ ಭತ್ತವನ್ನ ಇತರೆ ಬೆಳೆಗಳ ತರ ನಾವು ಒಣಭೂಮಿಯಲ್ಲಿ ಬೆಳೆಯೋದ್ರಿಂದಾಗಿ ನಾವು ಅಲ್ಪಾವಧಿ ದ್ವಿದಳ ಧಾನ್ಯಗಳಾಗಿರ್ಬೋದು ಅಥವಾ ಅಲ್ಪಾವಧಿ ತರಕಾರಿ ಬೆಳೆಗಳನ್ನಾಗಿರ್ಬೋದು ಖಂಡಿತವಾಗ್ಲೂ ಅಂತರ ಬೆಳೆಯಾಗಿ ಬೆಳಿಬಹುದು. ಅಂದ್ರೆ ಇವುಗಳನ್ನ ಬೆಳೆಯೋದ್ರಿಂದ ಈ ಕಳೆ ನಿರ್ವಹಣೆಗೂ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗ್ಬೋದಲ್ವೇ? ಖಂಡಿತ ಖಂಡಿತ. ಸೊ ಅಂತರ ಬೆಳೆಯಾಗಿ ಇನ್ನೊಂದು ಬೆಳೆ ಇದ್ದಾಗ ಸೊ ಅಲ್ಲಿ ಕಳೆಗಳ ನಿರ್ವಹಣೆನೂ ಸಹ ನಮ್ಗೆ ತುಂಬಾ ಸುಲಭವಾಗಿ ಮಾಡಬಹುದು. ಅಂದ್ರೆ ಅದು ಸ್ವಲ್ಪ ಪ್ರದೇಶವನ್ನು ಆಕರ್ಷಿಸಿಕೊಳ್ಳೋದ್ರಿಂದ ಕಳೆಗಳು ಬೆಳೆಯೋದಕ್ಕೆ ಅವಕಾಶ ಕಡಿಮೆ ಇರುತ್ತೆ. ಅಂದ್ರೆ ಜಾಗನೂ ಸಿಗೋದಿಲ್ಲ, ಸೂರ್ಯನ ಬೆಳಕು ಕೂಡ ಸಿಗೋದಿಲ್ಲ. ಸೊ ಹಾಗಾಗಿ ಈ ಒಂದು ಕಳೆಗಳ ನಿರ್ವಹಣೆಗೆ ನಮ್ಗೆ ಅನುಕೂಲ ಆಗುತ್ತೆ. ಈಗ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ನಾವು ನೀರನ್ನ ನಿಲ್ಸೋದ್ರಿಂದ ಅಲ್ಲಿ ಕಳೆಗಳು ಬರೋ ಅವಕಾಶ ಸ್ವಲ್ಪ ಕಡಿಮೆನೇ ಇರುತ್ತೆ ಅಂತ ಹೇಳ್ಬಹುದು. ಆದ್ರೆ ಇಲ್ಲಿ ನಾವು 5 ದಿನಕ್ಕೊಂದ್ಸರಿ ನೀರನ್ನ ಕೊಡೋದ್ರಿಂದ ಕಳೆಗಳು ಕೂಡ ಚೆನ್ನಾಗಿ ಬರ್ತವೆ. ಹಾಗಾಗಿ ಈ ಕಳೆ ನಿಯಂತ್ರಣವನ್ನ ಹೇಗೆ ಮಾಡ್ಕೋಬೇಕಾಗತ್ತೆ ಈ ಏರೋಬಿಕ್ ಭತ್ತದ ಬೇಸಾಯದಲ್ಲಿ ಅಂತೇಳಿ? ಈ ಏರೋಬಿಕ್ ಪದ್ಧತಿಯ ಒಂದು ಅನಾನುಕೂಲ ಅಂದ್ರೆ ಕಳೆಗಳ ನಿರ್ವಹಣೆ ತುಂಬಾ ಕಷ್ಟ ಸಾಧ್ಯ ಅಂತಾನೆ ಹೇಳ್ಬೋದು. ಸೊ ಇವುಗಳನ್ನ ನಾವು ನಿರ್ವಹಣೆ ಮಾಡಬೇಕಾದಾಗ ಸೊ ಸಾಮಾನ್ಯವಾಗಿ 2 ಬಾರಿ ಅಂತರ ಬೇಸಾಯವನ್ನ ಮಾಡೋದು ಒಳ್ಳೇದು ಅಂತ ಹೇಳ್ತೇವೆ. ಸೊ ಮೊದಲನೇ ಅಂತರ ಬೇಸಾಯ ಬಿತ್ತನೆಯಾದಂತ 15-20 ದಿನಗಳಲ್ಲಿ ಮಾಡಬೇಕು. ಮತ್ತೆ ತದನಂತರ 15 ದಿನಗಳ ಒಂದು ಅಂತರವನ್ನು ಕೊಟ್ಟು ಎರಡನೇ ಬಾರಿ ನಾವು ಈ ಒಂದು ಅಂತರ ಬೇಸಾಯವನ್ನ ಮಾಡುವಂತದ್ದು ಬಹಳ ಸೂಕ್ತ. ಸೊ ಸಾಧ್ಯ ಇತ್ತು ಅಂತಂದಲ್ಲಿ ಒಂದು ಕೈಕಳೆಯನ್ನು ಸಹ ನಾವು ಮಾಡಬಹುದು. ಈ ಸೈಕಲ್ ವೀಡರ್ ಆಗಿರ್ಬೋದು, ಪವರ್ ವೀಡರ್ಗಳು ಇತ್ತೀಚಿನ ದಿನಗಳಲ್ಲಿ ಲಭ್ಯ ಇದೆ. ಸೊ ಅವನ್ನ ಬಳಕೆ ಮಾಡಿಕೊಂಡು ನಾವು ಕಳೆಗಳನ್ನ ನಿರ್ವಹಣೆ ಮಾಡಬಹುದು. ಇನ್ನ ಕಳೆನಾಶಕಗಳನ್ನು ಬಳಸ್ಕೊಳ್ಳೋದಕ್ಕೆ ಅವಕಾಶ ಇದೆಯೇ? ಸೊ ಖಂಡಿತವಾಗ್ಲೂ ಇದೆ. ನಾವು ಏರೋಬಿಕ್ ಪದ್ಧತಿಯಲ್ಲಿ ಭತ್ತವನ್ನ ನೇರವಾಗಿ ಬಿತ್ತನೆ ಮಾಡಿದ ನಂತರ ಬಿತ್ತನೆ ಮಾಡಿದಂತ ದಿವಸ ಅಥವಾ ಮಾರಿನ ದಿವಸ ಪೈರಾಜೋ ಸಲ್ಫಿರಾನ್ ಇಥೈಲ್ 10% ಅಂತ ಹೇಳ್ತೇವೆ, ಅದನ್ನ 100 ಗ್ರಾಮ್ ಪುಡಿ ಅಥವಾ ಆಕ್ಸಿ ಫ್ಲೂರೋಫೆನ್ 23.5 EC ಅಂತ ಹೇಳ್ತೀವಿ, ಆ ಒಂದು ಕಳೆನಾಶಕ 160 ಮಿಲಿ ಒಂದು ಎಕರೆಗೆ ನಾವು 300 ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಿಬಿಟ್ಟು ಸಿಂಪಡಣೆ ಮಾಡಬಹುದು. ಅಥವಾ ಹುಸುಕು ಅಂದ್ರೆ ಮರಳು ಅಂತ ಹೇಳ್ತೀವಲ್ಲ, ಮರಳಲ್ಲೂ ಸಹ ಮಿಶ್ರಣ ಮಾಡಿ ಅದನ್ನ ನಮ್ಮ ಕಂಪ್ಲೀಟ್ ಗದ್ದೆಯಲ್ಲಿ ಎರಚಬಹುದು. ಸೊ ಇದರಿಂದ ಬಹಳ ಉತ್ತಮವಾಗಿ ನಾವು ಕಳೆಯನ್ನ ನಿರ್ವಹಣೆ ಮಾಡಬಹುದು. ಅಂದ್ರೆ ನಾವು ಬಳಸುವಂತ ಕಾಲ ಬಹಳ ಮುಖ್ಯ ಇಲ್ಲಿ. ಹೌದು, ಬಿತ್ತನೆ ಮಾಡಿದ ದಿವಸ ಅಥವಾ ಮಾರನೇ ದಿನನೇ ನಾವು ಅದನ್ನ ಭೂಮಿಗೆ ಹರಡಬೇಕು. ಅಂದ್ರೆ ಇಲ್ಲಿ ಕೀಟ ರೋಗಗಳ ಹಾವಳಿ ಸ್ವಲ್ಪ ಕಡಿಮೆ ಅಂತಾನೆ ಹೇಳ್ಬೋದಲ್ವಾ? ಯಾಕಂದ್ರೆ ಸಾಕಷ್ಟು ಅಂತರ ಕೊಟ್ಟಿರ್ತೀವಿ, ಜೊತೆಗೆ ಸಾಕಷ್ಟು ಗಾಳಿ ಬೆಳಕು ಆಡೋದಕ್ಕೂ ಕೂಡ ಅವಕಾಶ ಇರುತ್ತೆ. ಹೌದು, ಸೊ ಅದೇ ಮುಖ್ಯ ಕಾರಣ ಇಲ್ಲಿ ರೋಗ ಮತ್ತು ಕೀಟಗಳ ಬಾಧೆ ನಾವು ಯಾಕೆ ಏರೋಬಿಕ್ ಭತ್ತದಲ್ಲಿ ಕಡಿಮೆ ಅಂತ ಹೇಳ್ತೀವಿ ಅಂದ್ರೆ ಸೊ ನಾವು ಕೊಡುವಂತಹ ಚಚ್ಚೌಕ ಅಂದ್ರೆ 30 ಸೆಂಟಿಮೀಟರ್ ಸಾಲಿಂದ ಸಾಲಿಗೆ ಮತ್ತೆ 30 ಸೆಂಟಿಮೀಟರ್ ಗಿಡದಿಂದ ಗಿಡಕ್ಕೆ. ಸೊ ಒಳ್ಳೆ ಅಂತರ ಕೊಟ್ಟಿರುವಂತದ್ದು, ಗಾಳಿ ಬೆಳಕು ಚೆನ್ನಾಗಿ ಇರುತ್ತೆ. ಸೊ ರೋಗ ಮತ್ತು ಕೀಟಗಳ ಬಾಧೆ ಕಡಿಮೆ ಆಗ್ಲಿಕ್ಕೆ ಅದೊಂದು ಮುಖ್ಯ ಕಾರಣ. ಅಂದ್ರೆ ಇಲ್ಲಿ ಮುಖ್ಯವಾಗಿ ತಾವು ಏನು ಸಂದಿಗ್ಧ ಹಂತಗಳು ಅಂತ ಹೇಳಿದ್ರಲ್ಲ, ಈ ಬೀಜ ಮೊಳಕೆ ಹೊಡೆಯುವಂತ ಒಂದು ಹಂತ, ತೆಂಡೆ ಒಡೆಯುವಂತ ಒಂದು ಹಂತ, ಜೊತೆಗೆ ಈ ಕಾಳು ಕಟ್ಟುವಂತ ಹಂತ, ಕಾಳು ಬಲಿಯುವಂತ ಹಂತದಲ್ಲಿ ನೀರಿನ ಕೊರತೆ ಆಗದಂತೆ ನೋಡ್ಕೋಬೇಕು. ಹೌದು, ಅದು ಬಹಳ ಮುಖ್ಯವಾದ ಅಂಶಗಳು. ಯಾಕಂದ್ರೆ ರೈತ ಬಾಂಧವರು ಸ್ವಲ್ಪ ಜೊಳ್ಳಿನ ಒಂದು ಸಂಭವನೀಯತೆಯಲ್ಲಿ ಜಾಸ್ತಿ ಇದೆ ಅಂತ ಹೇಳ್ತಾ ಇರ್ತಾರೆ. ಹೌದು, ಆರೋಗ್ಯ ಪದ್ಧತಿಯಲ್ಲಿ ಜೊತೆಗೆ ಈ ಇಲಿಗಳ ಹಾವಳಿನೂ ಸ್ವಲ್ಪ ಜಾಸ್ತಿ ಅಂತಲೂ ಕೂಡ ಹೇಳ್ತಾ ಇರ್ತಾರೆ ಇಲ್ಲಿ. ಹಾಗಾಗಿ ಆ ಬದುಗಳು ಇವನ್ನೆಲ್ಲ ಸ್ವಚ್ಛವಾಗಿ ಇಟ್ಕೊಂಡು ಇಲಿಗಳ ಬಿಲುಗಳು ಇಲ್ಲದಂತೆ ನೋಡ್ಕೊಳ್ಳೋದು ಅಷ್ಟೇ ಮುಖ್ಯವಾಗುತ್ತೆ. ಹೌದು ಸರ್. ಇನ್ನು ಇಳುವರಿಯನ್ನು ಎಷ್ಟೆಷ್ಟು ನಿರೀಕ್ಷೆ ಮಾಡಬಹುದು ಅಂತೀರಿ? ನಾವು ಈ ಒಂದು ಏರೋಬಿಕ್ ಪದ್ಧತಿಗೆ ಶಿಫಾರಸು ಮಾಡಿರುವಂತಹ ತಳಿಗಳನ್ನ ಬಳಕೆ ಮಾಡಿ ಎಲ್ಲಾ ಶಿಫಾರಿತ ಅಂದ್ರೆ ಸುಧಾರಿತ ಪದ್ಧತಿಗಳನ್ನ ನಾವು ಅನುಸರಿಸಿದ್ದೇ ಆದ್ರೆ ಸೊ ಖಂಡಿತವಾಗ್ಲೂ ಒಂದು ಎಕರೆಗೆ 20-25 ಕ್ವಿಂಟಲ್ ಅಷ್ಟು ಧಾನ್ಯದ ಇಳುವರಿಯನ್ನ ಪಡಿಬಹುದು. ಸೊ ಅದೇ ರೀತಿ ನಾವು ಭತ್ತ ಅಂತಂದಾಗ ಬರೀ ಧಾನ್ಯ ಅಷ್ಟೇ ಅಲ್ಲ, ಒಂದು ಪ್ರಮುಖವಾದ ಮೇವಿನ ಬೆಳೆ ಕೂಡ ಹೌದು. ಸೊ ಹಾಗಾಗಿ ಅಲ್ಲಿ 75-80 ಕ್ವಿಂಟಲ್ ಅಷ್ಟು ಮೇವನ್ನು ಸಹ ನಾವು ಪಡೀಲಿಕ್ಕೆ ಸಾಧ್ಯ ಇದೆ. ಸಾಕಷ್ಟು ಅನುಕೂಲಗಳಿರುವಂತಹ ಪದ್ಧತಿ ಈ ಏರೋಬಿಕ್ ಪದ್ಧತಿ ನೋಡಿ, ನಮಗೆ ಇಲ್ಲಿ ನೀರಿನ ಉಳಿತಾಯ ಆಗತ್ತೆ, ಬಿತ್ತನೆ ಬೀಜ ಉಳಿತಾಯ ಆಗತ್ತೆ, ಶ್ರಮ ಕಡಿಮೆ. ಯಾಕಂದ್ರೆ ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಭೂಮಿ ತಯಾರು ಮಾಡೋದೇ ಒಂದು ಶ್ರಮದಾಯಕ, ಜೊತೆಗೆ ಸಸಿ ಮಡಿ ಬೇರೆ ಮಾಡ್ಕೋಬೇಕು, ಅದು ಇವೆಲ್ಲ ಶ್ರಮಗಳೆಲ್ಲ ಬಹಳ ಕಡಿಮೆ ಇದಾವೆ. ಆದ್ರೂ ಈ ಪದ್ಧತಿ ಅಂದ್ರೆ ಏರೋಬಿಕ್ ಪದ್ಧತಿಯಲ್ಲಿ ಏನಾದರೂ ಅನಾನುಕೂಲಗಳಿದಾವೆ? ಅನಾನುಕೂಲ ಅನ್ನೋಂತದ್ದೇನು ಇಲ್ಲ, ಬಟ್ ಒಂದು ಅನಾನುಕೂಲ ಇದರಲ್ಲಿರೋದು ಏನು ಅಂತಂದ್ರೆ ಸೊ ಇಲ್ಲಿ ಹೇಗೆ ನಾವು ಒಣ ಪದ್ಧತಿಯಲ್ಲಿ ಭತ್ತದ ಬೇಸಾಯ ಮಾಡೋದ್ರಿಂದಾಗಿ ಕಳೆಗಳನ್ನ ನಿರ್ವಹಣೆ ಮಾಡೋದು ಬಹಳ ಕಷ್ಟ ಸಾಧ್ಯ. ಅದೇ ಒಂದು ನಿಜವಾಗ್ಲೂ ಒಂದು ದೊಡ್ಡ ಕಷ್ಟದ ಒಂದು ಅಂಶ ಅಂತ ಹೇಳ್ಬೋದು ಈ ಒಂದು ಏರೋಬಿಕ್ ಭತ್ತ ಪದ್ಧತಿಯಲ್ಲಿ. ಜೊತೆಗೆ ಮಳೆಗಾಲದಲ್ಲಿ ಬೆಳೆದಾಗ ಮಳೆ ಬಂದಾಗಲೂ ಕೂಡ ನಮಗೆ ಅಲ್ಲಿ ನೀರನ್ನು ಕೂಡ ಅವಶ್ಯಕತೆ ಇರೋದಿಲ್ಲ. ಹೌದು, ಖಂಡಿತ ಸಹಾಯಕ ಆಗುತ್ತೆ. ಸೊ ಅದರಲ್ಲೂ ನಾವು ಮಳೆಗಾಲದಲ್ಲಿ ಈ ಒಂದು ಭತ್ತವನ್ನ ಬೆಳಿತೀವಿ ಅಂದಾಗ ಸೊ ಸಾಧ್ಯ ಆದಷ್ಟು ನಮ್ಮ ಜಮೀನಲ್ಲೇ ಬಿದ್ದಂತ ಮಳೆ ನೀರನ್ನ ಇಂಗಿಸಿ ಇಡ್ಕೊಳ್ಳುವಂತಹ ಅಂದ್ರೆ ಶೇಖರಣೆ ಮಾಡುವಂತಹ ಅಥವಾ ಇಂಗಿಸುವಂತಹ ಒಂದು ವಿಧಾನಗಳನ್ನ ನಾವು ಅಳವಡಿಸಿಕೊಂಡಿದ್ವಿ ಅಂತಂದ್ರೆ ನಮ್ಗೆ ನೀರಾವರಿ ಅವಶ್ಯಕತೆನೇ ಇಲ್ಲದೆ ಸಂಪೂರ್ಣವಾಗಿ ಮಳೆಯನ್ನೇ ಅವಲಂಬಿಸಿ ನಾವು ಈ ಭತ್ತವನ್ನ ಬೆಳೆಯೋದಕ್ಕೆ ಒಂದು ಸಾಧ್ಯತೆ ಇದೆ. ಅಂದ್ರೆ ಈಗ ಕೃಷಿ ಹೊಂಡಗಳು ಅಂತ ಹೇಳ್ತಾರೆ, ಕೃಷಿ ಹೊಂಡಗಳಲ್ಲಿ ನೀರನ್ನು ಸಂಗ್ರಹಿಸಿಕೊಳ್ಬೇಕಾಗತ್ತೆ ಮಳೆಗಾಲದಲ್ಲಿ. ಅದೊಂದು ಅಂಶವನ್ನು ನಮ್ಮ ರೈತ ಬಾಂಧವರು ಗಮನಿಸಬೇಕಾಗತ್ತೆ. ಹೌದು, ಕೃಷಿ ಹೊಂಡ ಆಗಿರ್ಬೋದು ಅಥವಾ ಬೇಸಿಗೆಯಲ್ಲಿ ಆಳವಾದ ಉಳುಮೆ ಮಾಡೋದ್ರ ಮೂಲಕ ಆಗಿರ್ಬೋದು, ಮತ್ತೆ ನಮ್ಮ ಒಂದು ಗದ್ದೆ ಜಮೀನಲ್ಲೇನೆ ಕಂಪಾರ್ಟ್ಮೆಂಟಲ್ ಬಂಡಿಂಗ್ ಅಂತ ಹೇಳ್ತೇವೆ, ಅಂದ್ರೆ ಬೆಳೆ ಇಲ್ಲದ ಸಮಯದಲ್ಲಿ ಏನು ಮಳೆ ಬರುತ್ತೆ ಆ ನೀರು ನಮ್ಮ ಜಮೀನಲ್ಲೇ ಇಂಗ್ಬೇಕು ಅಂತ ನಮ್ಮ ಭೂಮಿಯನ್ನ ಸಪರೇಟ್ ಸಪರೇಟ್ ಕಂಪಾರ್ಟ್ಮೆಂಟ್ಸ್ ಆಗಿ ನಾವು ರಚನೆಗಳನ್ನ ಮಾಡ್ಕೋತೀವಿ, ಸಣ್ಣ ಸಣ್ಣ ಮಡಿಗಳ ರೀತಿಯಲ್ಲಿ ಸೊ ಆ ರೀತಿ ಕಂಪಾರ್ಟ್ಮೆಂಟ್ಸ್ ಮಾಡ್ಕೊಂಡಾಗ ಸೊ ಬಿದ್ದಂತ ಮಳೆ ನೀರು ನಮ್ಮ ಜಮೀನಲ್ಲೇ ಇಂಗ್ಲಿಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ಸೊ ಎಲ್ಲಾ ರೀತಿಯಲ್ಲಿ ನಾವು ನೀರನ್ನ ಆದಷ್ಟು ನಮ್ಮ ಭೂಮಿಯಲ್ಲೇ ಇಂಗೋ ರೀತಿಯಲ್ಲಿ ಮತ್ತೆ ಇಂಗಿ ಇನ್ನ ಹೆಚ್ಚಾಗ್ತಿದೆ ನೀರು ಅನ್ನುವಂಥದ್ದು ತಾವು ಹೇಳಿದಂಗೆ ಕೃಷಿ ಹೊಂಡದಲ್ಲಿ ಶೇಖರಣೆ ಮಾಡಿಡುವಂತದ್ದು. ಮತ್ತೆ ನೀರು ತಾನು ಸುಮ್ಮನೆ ಹರಿಯೋದಿಲ್ಲ, ಜೊತೆಗೆ ನಮ್ಮ ಫಲವತ್ತಾದ ಮೇಲ್ಮಣ್ಣನ್ನು ಕೂಡ ತೆಗೆದುಕೊಂಡು ಹೋಗುತ್ತೆ. ಹಾಗಾಗಿ ತಾವು ತಿಳಿಸಿದಾಗೆ ಮಡಿಗಳನ್ನ ಮಾಡ್ಕೊಳ್ಳೋದ್ರಿಂದ ಅಲ್ಲೇ ಇಂಗುತ್ತೆ, ನಮ್ಮ ಮೇಲ್ಮಣ್ಣು ಕೊಚಣೆ ಆಗೋದು ಕೂಡ ಕಡಿಮೆ ಆಗುತ್ತೆ ಖಂಡಿತ. ಸೊ ಅದರಲ್ಲೂ ಮೇಲ್ಮಣ್ಣು ಅನ್ನೋದು ನಮ್ಗೆ ಕೃಷಿಗೆ ಬಹಳ ಮುಖ್ಯ. ಸೊ ಅಂದ್ರೆ ಏನಂತೀವಲ್ಲ, ಈಗ ಮೇಲ್ಪದರದಿಂದ ಸುಮಾರು ಒಂದು 10 cm ತನಕ ಏನ್ ಮಣ್ಣು ಹೇಳ್ತದೆ ಫಲವತ್ತಾದ ಮಣ್ಣು, ಈ ಸಾವಯವ ಅಂಶ ಹೆಚ್ಚಾಗಿರುವಂತದ್ದೇ ಆ ಮೇಲ್ಪದರದಲ್ಲಿ. ಸೊ ಹಾಗಾಗಿ ಆ ಮಣ್ಣನ್ನ ನಾವು ಸಂರಕ್ಷಣೆ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಅಂದ್ರೆ ಈ ಏರೋಬಿಕ್ ಪದ್ಧತಿಯಲ್ಲಿ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಸಾವಯವ ಗೊಬ್ಬರ ಬಳಸಲೇಬೇಕಾಗುತ್ತೆ, ಯಾಕಂದ್ರೆ ನೀರು ಹಿಡಿದಿಟ್ಕೋಬೇಕಲ್ಲ ನಮ್ಮ ಮಣ್ಣು, ಹಾಗಾಗಿ ಸಾವಯವ ಗೊಬ್ಬರವನ್ನು ಹೆಚ್ಚು ಬಳಸಬೇಕಾಗುತ್ತೆ. ಕೊನೆಯದಾಗಿ ನಾನು ರೈತ ಬಾಂಧವರಿಗೆ ಹೇಳಕ್ ಇಷ್ಟಪಡೋದೇನು ಅಂತಂದ್ರೆ, ಸಾಂಪ್ರದಾಯಿಕ ಪದ್ಧತಿಯನ್ನ ಕೈಬಿಟ್ಟು ಏರೋಬಿಕ್ ಪದ್ಧತಿಯಲ್ಲಿ ಭತ್ತವನ್ನ ಬೆಳೆಯುವುದನ್ನ ರೂಢಿಸಿಕೊಂಡಾಗ 50% ನೀರನ್ನ ಉಳಿತಾಯ ಮಾಡಬಹುದು. ಸೊ ಈ ಉಳಿತಾಯ ಮಾಡಿದಂತಹ ನೀರಿನಿಂದ ಅಂದ್ರೆ ಸುಮಾರು 75-100 cm ನೀರನ್ನ ಏನು ಉಳಿತಾಯ ಮಾಡ್ತೀವಿ, ಸೊ ಆ ನೀರಿಂದ ಇನ್ನೊಂದು ಬೆಳೆಯನ್ನ ನಾವು ತಗೊಂಡ್ಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಹಾಗಾಗಿ ಎಲ್ಲರೂ ಸಹ ಈ ಒಂದು ಪದ್ಧತಿಯನ್ನ ಅಳವಡಿಸಿಕೊಂಡ್ರೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್. ರೈತ ಬಾಂಧವರೇ, ತಮಗೆ ಈ ಏರೋಬಿಕ್ ಪದ್ಧತಿ ಭತ್ತದ ಬೇಸಾಯದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದ್ರೆ ಡಾಕ್ಟರ್ ಟಿಜಿ ಅಮೃತ ಅವರನ್ನ ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 8197-77-77-12. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 8197-77-77-12. ತುಂಬಾ ಸಂತೋಷ ಡಾಕ್ಟರ್ ಅಮೃತ ಅವರೇ, ತಾವು ಇದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಏರೋಬಿಕ್ ಪದ್ಧತಿ ಭತ್ತದ ಬೇಸಾಯದ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬಾ ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು. ಇದುವರೆಗೆ ಏರೋಬಿಕ್ ಪದ್ಧತಿ ಭತ್ತದ ಬೇಸಾಯ ಕುರಿತು ಚಿಂತಾಮಣಿ ರೇಷ್ಮೆ ಕೃಷಿ ಮಹಾವಿದ್ಯಾಲಯದ ಬೇಸಾಯ ಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಟಿಜಿ ಅಮೃತ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಪಿಎಂ ಜಗದೀಶ್. ನಾಳಿನ ಕೃಷಿರಂಗದಲ್ಲಿ ದ್ರಾಕ್ಷಿ ಬೆಳೆಯ ಕೊಯ್ಲು ಮತ್ತು ಕೊಯ್ಲಿನ ನಂತರದ ನಿರ್ವಹಣೆ ಕುರಿತು ಕೃಷಿ ವಿಶ್ವವಿದ್ಯಾನಿಲಯದ ನಿವೃತ್ತ ತೋಟಗಾರಿಕೆ ಪ್ರಾಧ್ಯಾಪಕರಾದ ಡಾಕ್ಟರ್ ಜಿಕೆ ಮುಕುಂದ್ ಅವರೊಂದಿಗೆ ಸಂದರ್ಶನ, ನಂತರ ಕೃಷಿ ಮಾಹಿತಿ, ಆ ನಂತರ ಜಾನಪದ ಗೀತೆ ಪ್ರಸಾರವಾಗುವುದು. ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಗಿಯಿತು. ನಮಸ್ಕಾರ. ನಾಳಿನ ಕೃಷಿರಂಗದಲ್ಲಿ ಮತ್ತೆ ಭೇಟಿಯಾಗೋಣ. ಕೃಷಿರಂಗ ಇದುವರೆಗೆ ಪ್ರಸಾರವಾಯಿತು.